ಕಿರುಧಾನ್ಯಗಳ ಮಹತ್ವವನ್ನು ಸಾರುವ ವಿಶೇಷ ಸರಣಿ. ಈ ವರ್ಷ ಆಯೋಜಿಸಲಾಗುವ ಚಟುವಟಿಕೆಗಳ ಕುರಿತು ಮಾಹಿತಿ ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಕಿರುಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಕಿರುಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಈ ವರ್ಷ ಪೂರ್ತಿ ಆಯೋಜಿಸಲಾಗುವ ಚಟುವಟಿಕೆಗಳ ಕುರಿತು ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಹೊಸ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ ಅಂತೇಳಿ 2023 ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಅದಕ್ಕಾಗಿ ಈ ಒಂದು ವರ್ಷದೊಳಗೆ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಳ್ತಾ ಇದೆ. ಸಿರಿಧಾನ್ಯಗಳ ಕೃಷಿ ಸಂಸ್ಕರಣೆ ಮತ್ತು ಈ ಒಂದು ಉದ್ಯೋಗಕ್ಕೆ ಬಲ ನೀಡುವಂತಹ ಎಲ್ಲ ಕೆಲಸಗಳನ್ನು ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡುವಂತಹ ಒಂದು ಪಣವನ್ನು ತೊಟ್ಟಿದೆ. ಸಿರಿಧಾನ್ಯಗಳು ನಮ್ಮ ದೇಶದೊಳಗೆ ಸಿಂಧು ನದಿಯ ನಾಗರಿಕತೆ ಏನು ಬರ್ತದ ಅಲ್ಲಿಂದ ಈ ಸಿರಿಧಾನ್ಯಗಳ ಒಂದು ಕೃಷಿ ಶುರುವಾಗ್ಯದ ಅಂತ ಹೇಳಿ ಹೇಳಬಹುದು. ನಮ್ಮ ದೇಶದೊಳಗೆ ಸುಮಾರು 140 ದೇಶಗಳಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಸಿರಿಧಾನ್ಯಗಳು ಪೌಷ್ಟಿಕಾಂಶಗಳ ಆಗರ ಅಂಥೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇಂಥ ಸಿರಿಧಾನ್ಯಗಳು ಒಂದು ಕಾಲದೊಳಗೆ ನಮ್ಮ ಆಹಾರ ಆಗಿದ್ದು, ಆದರೆ ಈಗ ಅವುಗಳನ್ನು ನಾವು ಮರ್ತೀವಿ. ಮರೆತು ಹೋದಂತಹ ವೈಭವವನ್ನು ಮತ್ತೆ ಮರುಕಳಿಸುವುದಕ್ಕೆ ಈ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಭಾರತ ಇದಕ್ಕೆ ಪ್ರಸ್ತಾಪ ಮಾಡಿತು ವಿಶ್ವಸಂಸ್ಥೆಯೊಳಗೆ. ವಿಶ್ವಸಂಸ್ಥೆ ಇದನ್ನ ಒಪ್ಪಿಗೆ ಕೊಟ್ಟು 2023 ಸಿರಿಧಾನ್ಯಗಳ ವರ್ಷ ಅಂತೇಳಿ ಆಚರಣೆ ಮಾಡುವುದಕ್ಕೆ ಅನುಮತಿ ಕೊಟ್ಟಿದೆ. ಈಗಾಗಲೇ ಸರ್ಕಾರದ ಮಟ್ಟದೊಳಗೆ ಅನೇಕ ಕಾರ್ಯಕ್ರಮಗಳು ಯೋಜಿತ ಆಗಿ ಅವು ಜನವರಿ ತಿಂಗಳಲ್ಲಿ ಅನೇಕ ಕಾರ್ಯಕ್ರಮಗಳು ಏರ್ಪಾಡುಗೊಂಡು ಜನರಿಗೆ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡಿವೆ ಅಂತ ಹೇಳಬಹುದು. ಇನ್ನು ಬರುವ ದಿನಗಳಲ್ಲಿ ಸಹಿತ ಈ ಕಾರ್ಯಕ್ರಮಗಳು ಮತ್ತಿಷ್ಟು ಹೆಚ್ಚಿಗೆ ಆಗ್ತಾ ಇದ್ದಾವೆ, ಮತ್ತಿಷ್ಟು ಜನರನ್ನ ಪ್ರೇರೇಪಣೆ ಮಾಡುವುದಕ್ಕೆ ತಯಾರು ಆಗ್ತಾ ಇದ್ದಾವೆ. ಸಿರಿಧಾನ್ಯಗಳ ಮಹತ್ವ ಏನದ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಡುವಂತಹ ಒಂದು ಕೆಲಸವನ್ನ ಈ ವರ್ಷದೊಳಗೆ ಮಾಡಿ ಇಡೀ ವಿಶ್ವದೊಳಗೆ ಸಿರಿಧಾನ್ಯಗಳ ಬಳಕೆ ಹೆಚ್ಚಾಗುವಂತಹ ಒಂದು ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ವರ್ಷಪೂರ್ತಿ ಏನೇನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮಾಹಿತಿ ಮಾಡಿಕೊಳ್ಳೋಣ. ಹಳೆಯ ಹೊನ್ನು ಅನ್ನುವಂತಹ ಈ ಸರಣಿ ಕಾರ್ಯಕ್ರಮ ಹೆಸರೇ ಸೂಚಿಸುವಂಗ ಸಿರಿಧಾನ್ಯಗಳು ಹಳೆಯ ಹೊನ್ನಿದ್ದಂಗ. ಇಷ್ಟು ದಿವಸ ನಾವು ಮರೆತಿದ್ವಿ, ಮೊದಲು ಉಪಯೋಗ ಮಾಡುತ್ತಿದ್ರು ಕೂಡ ಆಧುನಿಕ ಜೀವನದ ಒಂದು ಭರಾಟೆ ಒಳಗೆ ನಾವು ಅದನ್ನೆಲ್ಲ ಮರೆತಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಹೊನ್ನೇನದ, ಈ ಬಂಗಾರ ಏನದ ಅನ್ನೋದರ ಪರಿಚಯವನ್ನ ನಾವು ಮತ್ತೆ ಮಾಡಿಕೊಳ್ಳೋಣ. ನಮ್ಮ ಮುಂಬರುವಂತಹ ಪೀಳಿಗೆಗಳಿಗೆ ಒಂದು ಶುದ್ಧವಾದಂತಹ ಅದ್ಭುತವಾದಂತಹ ಆಹಾರವನ್ನು ಕೊಡುವಂತಹ ಒಂದು ನಿಟ್ಟಿನೊಳಗೆ ಈ ಹಳೆಯ ಹೊನ್ನು ನಮ್ಮೆಲ್ಲರಿಗೂ ದಾರಿದೀಪ ಆಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಇವತ್ತಿನಿಂದ ಈ ಸರಣಿ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಸಿರಿಧಾನ್ಯಗಳ ಕೃಷಿ ಬೇಸಾಯ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಹಾರಗಳ ಬಗ್ಗೆ ನಾವು ಈ ಕಾರ್ಯಕ್ರಮದೊಳಗೆ ಮಾತಾಡ್ತಾ ಇದ್ದೀವಿ. ತಜ್ಞರು ಭಾಗವಹಿಸ್ತಾ ಇದ್ದಾರೆ, ರೈತರು ಭಾಗವಹಿಸ್ತಾ ಇದ್ದಾರೆ, ರೈತ ಮಹಿಳೆಯರು ಯಾರ್ಯಾರು ಈ ಕ್ಷೇತ್ರದೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಜನರಿಗೆ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಇವತ್ತಿನ ಮೊದಲ ಕಾರ್ಯಕ್ರಮ ಇದು ಪೀಠಿಕಾ ಕಾರ್ಯಕ್ರಮ. ಆತ್ಮೀಯರೇ, ಹಳೆಯ ಹೊನ್ನು ಸಿರಿಧಾನ್ಯಗಳ ಸರಣಿಗೆ ಒಂದು ಅಭೂತಪೂರ್ವವಾದ ಶುಭಾರಂಭ ದೊರೆತಿರುವುದು ನಮಗೆ ಬಹಳ ಸಂತೋಷದ ವಿಷಯ. ಸಿರಿಧಾನ್ಯಗಳ ಕೃಷಿ, ಸಂಸ್ಕರಣೆ, ಅವುಗಳಿಂದ ತಯಾರಿಸಬಹುದಾದಂತಹ ವೈವಿಧ್ಯಮಯವಾದಂತಹ ತಿಂಡಿ ತಿನಿಸುಗಳು, ಆಂತರಿಕ ಮಾರುಕಟ್ಟೆ ಮತ್ತು ರಫ್ತು ಮಾಡುವುದಕ್ಕೆ ಇರುವಂತಹ ಅವಕಾಶಗಳು, ಅಲ್ಲದೆ ನಮ್ಮ ದೇಶದೊಳಗೆ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಆಗ್ತಾ ಇರುವಂತಹ ಸಿರಿಧಾನ್ಯಗಳ ಕೃಷಿ ಮತ್ತು ಸಂಸ್ಕರಣೆಗಳ ಬಗೆಗಿನ ಯಶಸ್ವಿ ಪ್ರಯತ್ನಗಳನ್ನು ಕುರಿತು ಸಹಿತ ಗಮನಿಸಬೇಕು. ಈ ಯಶಸ್ವಿ ಪ್ರಯತ್ನಗಳನ್ನು ಕೈಗೊಂಡವರಲ್ಲಿ ನಮ್ಮ ರೈತರು ಇದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ತಡಕಲ್ ಗ್ರಾಮದ ಆಳಂದ ಭೂತಾಯಿ ರೈತ ಉತ್ಪಾದಕ ಕಂಪನಿ ಮತ್ತು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹುಲಸೂರಿನ ಹುಲಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ ಪ್ರೊಡ್ಯೂಸರ್ ಕಂಪನಿ ನಮ್ಮೆಲ್ಲರಿಗೆ ಬಹಳ ಬಹಳ ಹೆಮ್ಮೆಯ ವಿಷಯ. ಆತ್ಮೀಯರೇ, ನಮ್ಮ ಭಾರತ ಸರ್ಕಾರ ವಿಶ್ವಸಂಸ್ಥೆಯೊಳಗೆ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷ 2023 ಆಗಬೇಕು ಅಂತೇಳಿ ಒಂದು ಪ್ರಸ್ತಾಪವನ್ನ ಮಂಡಿಸಿತು. ಇದನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂಗೀಕಾರ ಮಾಡಿತು. ನಾವು ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷವನ್ನ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ದೇಶವನ್ನ ಮುಂಚೂಣಿಯೊಳಗೆ ಇರಿಸುವುದಕ್ಕೆ ಈ ಒಂದು ಘೋಷಣೆ ಬಹಳ ಮುಖ್ಯ ಆಗ್ಯದ ಮತ್ತ ಇದು ನಮಗೆಲ್ಲ ಹೆಮ್ಮೆ ತರುವಂತಹ ವಿಷಯ ಅಂತೇಳಿ ಹೇಳಬಹುದು. ಭಾರತವನ್ನ ಸಿರಿಧಾನ್ಯಗಳ ಜಾಗತಿಕ ಕೇಂದ್ರವಾಗಿ ತೋರಿಸುವಂತಹ ಒಂದು ಅವಶ್ಯಕತೆ ಅದ ಅನ್ನುವಂತಹ ಈ ನಿಟ್ಟಿನೊಳಗೆ ದೇಶದ ಕೈಯನ್ನು ಬಲಪಡಿಸುವಂತಹ ಒಂದು ಕಾರ್ಯ ಮಾಡುವುದರ ಕಡೆ ನಮ್ಮ ಗಮನವನ್ನು ಸೆಳೆಯಬೇಕು ಮತ್ತು ನಮ್ಮ ಎಲ್ಲ ಪ್ರಯತ್ನಗಳು ಈ ನಿಟ್ಟಿನೊಳಗೆ ಸಾಗಬೇಕು. ಸಿಂಧೂಕೊಳ್ಳದ ನಾಗರಿಕತೆಯ ಸಮಯದೊಳಗೆ ಸಿರಿಧಾನ್ಯಗಳನ್ನು ಆಹಾರ ಬೆಳೆಗಳಾಗಿ ಬಳಸಲಾದಂತಹ ಮೊದಲ ಬೆಳೆಗಳು ಅನ್ನೋದಕ್ಕೆ ಅನೇಕ ಪುರಾವೆಗಳದಾವ, ಸಾಕ್ಷಿಗಳದಾವ. ಸದ್ಯಕ್ಕೆ 130 ಹೆಚ್ಚು ದೇಶಗಳಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯಲಾಗ್ತಾ ಇದೆ. ಏಷ್ಯಾ ಮತ್ತು ಆಫ್ರಿಕಾದೊಳಗೆ 150 ಕೋಟಿಗೂ ಹೆಚ್ಚು ಜನರ ಸಾಂಪ್ರದಾಯಿಕ ಆಹಾರ ಈ ಸಿರಿಧಾನ್ಯಗಳು ಅಂತೇಳಿ ಪರಿಗಣಿಸಲಾಗಿದೆ. ಭಾರತದೊಳಗೆ ಸಿರಿಧಾನ್ಯಗಳು ಮುಖ್ಯವಾಗಿ ಮುಂಗಾರಿ ಬೆಳೆಗಳು. ಮುಂಗಾರಿ ಅವಧಿಯೊಳಗೆ ಈ ಬೆಳೆಗಳನ್ನು ನಾವು ಬೆಳೆಯುವುದನ್ನು ನೋಡ್ತಾ ಇದ್ದೀವಿ. ಇತರ ರೀತಿಯ ಪ್ರಧಾನ ಬೆಳೆಗಳಿಗಿಂತ ಈ ಸಿರಿಧಾನ್ಯಗಳೇನದಾವ, ಇವುಗಳಿಗೆ ಕಡಿಮೆ ನೀರಬೇಕು ಮತ್ತು ಕಡಿಮೆ ಕೃಷಿ ಸಂಪನ್ಮೂಲಗಳ ಅವಶ್ಯಕತೆ ಇರ್ತದ ಅನ್ನೋದನ್ನು ಗಮನಿಸಬೇಕು. ಜೀವನೋಪಾಯವನ್ನು ಸೃಷ್ಟಿಸುವುದಕ್ಕೆ, ರೈತರ ಆದಾಯವನ್ನು ಹೆಚ್ಚಿಸುವುದಕ್ಕೆ ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಸಿರಿಧಾನ್ಯಗಳು ಬಹಳ ದೊಡ್ಡ ಸಾಮರ್ಥ್ಯವನ್ನು ಹೊಂದ್ಯಾವ. ಅದಕ್ಕೆ ಈ ಧಾನ್ಯಗಳು ಪ್ರಪಂಚದಾದ್ಯಂತ ಪ್ರಮುಖವಾದಂತಹ ಧಾನ್ಯಗಳು ಅಂತೇಳಿ ಹೇಳಬಹುದು. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಪೂರೈಸುವುದಕ್ಕೆ ಸಿರಿಧಾನ್ಯಗಳ ಬೃಹತ್ ಸಾಮರ್ಥ್ಯವನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಸಿರಿಧಾನ್ಯಗಳಿಗೆ ಆದ್ಯತೆಯನ್ನು ನೀಡದ ಅಂತ ಹೇಳಿ ಹೇಳಬಹುದು. 2018 ಏಪ್ರಿಲ್ನೊಳಗೆ ಸಿರಿಧಾನ್ಯಗಳನ್ನು ನ್ಯೂಟ್ರಿ ಸೀರಿಯಲ್ಸ್ ಅಂತಂದ್ರೆ ಪೋಷಕಾಂಶಯುಕ್ತವಾದಂತಹ ಸಮೃದ್ಧ ಧಾನ್ಯಗಳು ಅನ್ನುವಂತಹ ಒಂದು ಮರು ಬ್ರ್ಯಾಂಡ್ ಮಾಡಲಾಯಿತು. ಆ ನಂತರ 2018 ರಾಷ್ಟೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಲಾಯಿತು. ಸಾಮೂಹಿಕ ಉತ್ಪಾದನೆಯನ್ನು ಉತ್ತೇಜಿಸುವಂತಹ ಮತ್ತು ಬೇಡಿಕೆಯನ್ನು ಸೃಷ್ಟಿಸುವಂತಹ ಗುರಿಯನ್ನು ಇದು ಹೊಂದಿತ್ತು. ಜಾಗತಿಕ ಸಿರಿಧಾನ್ಯಗಳ ಮಾರುಕಟ್ಟೆ 2021 ಮತ್ತು 26 ಈ 5 ವರ್ಷಗಳ ನಡುವೆ ಈ ಅವಧಿಯೊಳಗೆ ಸುಮಾರು 4.5% ಬೆಳೀತದ ಅಂತೇಳಿ ಒಂದು ಅಂದಾಜನ್ನು ತಜ್ಞರು ಮಾಡಿದ್ದಾರೆ. 2022 ಡಿಸೆಂಬರ್ 6 ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ಇಟಲಿಯ ರೋಮ್ನೊಳಗೆ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ 2023 ಉದ್ಘಾಟನಾ ಸಮಾರಂಭವನ್ನು ನಡೆಸಿತು. ಭಾರತದ ಹಿರಿಯ ಸರ್ಕಾರಿ ಅಧಿಕಾರಿಗಳ ನಿಯೋಗ ಕಾರ್ಯಕ್ರಮದೊಳಗೆ ಭಾಗವಹಿಸಿತ್ತು. ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷ 2023 ಈ ವರ್ಷಪೂರ್ತಿ ಆಚರಣೆಗೆ ಮೊದಲು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಂಸತ್ ಭವನದೊಳಗೆ ಸಂಸದರಿಗಾಗಿ ಸಿರಿಧಾನ್ಯಗಳ ವಿಶೇಷ ಭೋಜನ ಕೂಟವನ್ನು ಆಯೋಜನೆ ಮಾಡಿತು. ಅಂದ್ರೆ ಸಿರಿಧಾನ್ಯಗಳನ್ನು ಬಳಸಿ ತಿಂಡಿ ತಿನಿಸುಗಳನ್ನು ತಯಾರು ಮಾಡಿದಂತಹ ಭೋಜನ ಕೂಟವನ್ನು ಸವಿಯುವುದಕ್ಕೆ ಇಲ್ಲಿ ಒಂದು ಸಂಸದರಿಗೆ ಅವಕಾಶವನ್ನು ನೀಡಲಾಯಿತು. ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಈ ವರ್ಷಾಚರಣೆಗೆ ಬಹಳ ದೊಡ್ಡ ಸಿದ್ದತೆ ಮಾಡಿಕೊಂಡದ ಅಂತೇಳಿ ಹೇಳಬಹುದು. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ರೈತರು, ಸ್ಟಾರ್ಟ್ಅಪ್ಗಳು, ರಫ್ತುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ಗಳು, ಭಾರತೀಯ ರಾಯಭಾರ ಕಚೇರಿಗಳು ಇವರೆಲ್ಲರನ್ನ ಒಗ್ಗೂಡಿಸಿ ಗುರಿ ಸಾಧಿಸುವುದಕ್ಕೆ ಮತ್ತು ಭಾರತೀಯ ಸಿರಿಧಾನ್ಯಗಳನ್ನು ಇಡೀ ವಿಶ್ವಕ್ಕೆ ಮುಟ್ಟಿಸುವಂತಹ ಒಂದು ಕಾರ್ಯಯೋಜನೆಯನ್ನು ಹಾಕೊಂಡದ ಅಂತೇಳಿ ಹೇಳಬಹುದು. ಎಲ್ಲಾ ಸಚಿವಾಲಯಗಳು, ರಾಜ್ಯಗಳು ಮತ್ತು ಭಾರತೀಯ ರಾಯಭಾರ ಕಚೇರಿಗಳಿಗೆ ಈ ವರ್ಷಾಚರಣೆಯನ್ನು ಉತ್ತೇಜಿಸುವುದಕ್ಕೆ ಅನುವಾಗುವಂತಹ ಚಟುವಟಿಕೆಗಳನ್ನು ಕೈಗೊಳ್ಳುವುದಕ್ಕೆ ಸಿರಿಧಾನ್ಯಗಳ ಲಾಭಗಳು ಗ್ರಾಹಕರು, ರೈತರು ಮತ್ತು ವಾತಾವರಣಕ್ಕೆ ಮುಟ್ಟುವಂತೆ ಜಾಗೃತಿ ಮೂಡಿಸುವುದಕ್ಕೆ 2023 ಕೆಲವು ತಿಂಗಳನ್ನು ನಿಗದಿ ಮಾಡಲಾಗಿದೆ ಅಂತ ಹೇಳಬಹುದು. ಈಗಾಗಲೇ ಕೇಂದ್ರ ಸಚಿವಾಲಯಗಳಲ್ಲಿ 2023 ಜನವರಿ ತಿಂಗಳಿಗೆ ಏನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಭಾರತ ಸರ್ಕಾರದ ಕ್ರೀಡಾ ಮತ್ತು ಯುವ ವ್ಯವಹಾರಗಳ ಸಚಿವಾಲಯ ಶುರು ಮಾಡಿ ಅನುಷ್ಠಾನಕ್ಕೂ ಕೂಡ ತಂದಿದೆ ಅಂತ ಹೇಳಬಹುದು. ವಿಡಿಯೋ ಸಂದೇಶಗಳ ಮೂಲಕ ಕ್ರೀಡಾಪಟುಗಳು, ಪೌಷ್ಟಿಕ ತಜ್ಞರು, ಫಿಟ್ನೆಸ್ ತಜ್ಞರನ್ನು ಒಳಗೊಂಡಂತಹ ಸುಮಾರು 15 ಚಟುವಟಿಕೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಪ್ರಮುಖ ಪೌಷ್ಟಿಕ ತಜ್ಞರು, ಆಹಾರ ತಜ್ಞರು ಮತ್ತು ಹೆಸರಾಂತ ಕ್ರೀಡಾಪಟುಗಳ ಜೊತೆಗೆ ಸಂಪೂರ್ಣವಾದಂತಹ ಧಾನ್ಯಗಳ ಮೇಲೆ ವೆಬಿನಾರ್ಗಳನ್ನು ಆಯೋಜಿಸಲಾಯಿತು. ಫಿಟ್ ಇಂಡಿಯಾ ಅಪ್ಲಿಕೇಶನ್ ಮೂಲಕ ಜಾಹೀರಾತು ಇತ್ಯಾದಿಗಳನ್ನು ಕೂಡ ನೀಡಲಾಯಿತು. ಆಹಾರ ಸಂಸ್ಕರಣೆ ಮತ್ತು ಕೈಗಾರಿಕೆಗಳ ಸಚಿವಾಲಯ ಆಂಧ್ರಪ್ರದೇಶ, ಬಿಹಾರ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಮೇಳಗಳನ್ನು ಮತ್ತು ಪ್ರದರ್ಶನಗಳನ್ನು ಆಯೋಜಿಸಿದ್ವು. FSSAI ಎನ್ನುವಂತಹ ಸಂಸ್ಥೆ ಪಂಜಾಬ್, ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಸರಿಯಾದುದನ್ನ ಸೇವಿಸಿ ಮೇಳಗಳನ್ನ ಅಂದ್ರೆ ಈಟ್ ರೈಟ್ ಅನ್ನುವಂತಹ ಮೇಳಗಳನ್ನ ಆಯೋಜಿಸಿತು. ಛತ್ತೀಸ್ಗಢ, ಮಿಜೋರಾಂ ಮತ್ತು ರಾಜಸ್ಥಾನ ರಾಜ್ಯಗಳು ಜನವರಿ ತಿಂಗಳಲ್ಲಿ ಈ ವರ್ಷಾಚರಣೆಯ ಅರಿವು ಮೂಡಿಸುವುದಕ್ಕೆ ಮತ್ತು ಉತ್ತೇಜನ ನೀಡುವುದಕ್ಕೆ ನಿರ್ದಿಷ್ಟ ಚಟುವಟಿಕೆಗಳನ್ನ ಕೈಗೊಂಡವು. ಈ ರಾಜ್ಯಗಳು ಹಬ್ಬ, ಮೇಳಗಳು ಮತ್ತು ಆಹಾರ ಉತ್ಸವಗಳು, ರೈತರಿಗೆ ತರಬೇತಿ, ಜಾಗೃತಿ ಅಭಿಯಾನ ಕಾರ್ಯಾಗಾರಗಳನ್ನು ಆಯೋಜಿಸಿದವು. ರಾಜ್ಯದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಸೆಮಿನಾರ್ಗಳನ್ನು ಆಯೋಜನೆ ಮಾಡಿದವು. ಹೋರ್ಡಿಂಗ್ಗಳನ್ನು ಹಾಕುವುದು, ಪ್ರಚಾರ ಸಾಮಗ್ರಿಗಳ ವಿತರಣೆ ಸೇರಿದಂತೆ ದೊಡ್ಡ ದೊಡ್ಡ ಧಾನ್ಯ ಕೇಂದ್ರಿತ ಚಟುವಟಿಕೆಗಳನ್ನು ನಡೆಸಿದವು. ಮಹಾರಾಷ್ಟ, ಉತ್ತರಾಖಂಡ್ ಮತ್ತು ಪಂಜಾಬ್ ರಾಜ್ಯಗಳು ಕೂಡ ಜನವರಿ ತಿಂಗಳಲ್ಲಿ ಇದೇ ರೀತಿಯಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡವು ಅಂತ ಹೇಳಿ ಹೇಳಬಹುದು. ಇನ್ನು 2023 ಜನವರಿ ಒಳಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡ ಮತ್ತು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಬೆಲ್ಜಿಯಂನೊಳಗೆ ವ್ಯಾಪಾರ ಪ್ರದರ್ಶನದೊಳಗೆ ಭಾಗವಹಿಸಿದವು. ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಅಪೇಡ, ಸ್ಟಾರ್ಟ್ಅಪ್ಗಳು, ರಫ್ತುದಾರರು ಮತ್ತು ರೈತ ಉತ್ಪಾದಕರ ಸಂಘಗಳು ಸೇರಿದಂತೆ ಬಹು ಪ್ರತಿನಿಧಿಗಳ ನಿಯೋಗ ಭಾಗವಹಿಸಿತು. ಈ ನಿಯೋಗ ಭಾರತೀಯ ಸಿರಿಧಾನ್ಯಗಳ ವೈವಿಧ್ಯತೆಯನ್ನು ಪ್ರದರ್ಶನದ ಕೆಲಸವನ್ನು ಮಾಡಿತು ಅಂತೇಳಿ ವರದಿ ಆಗಿದೆ. ಇದಲ್ಲದೆ 140 ಹೆಚ್ಚು ದೇಶಗಳಲ್ಲಿನ ಭಾರತೀಯ ರಾಯಭಾರಿ ಕಚೇರಿಗಳು 2023 ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯಲ್ಲಿ ಭಾಗವಹಿಸುತ್ತವೆ ಮತ್ತು ಭಾರತೀಯ ಪ್ರತಿನಿಧಿಗಳ ಭಾಗವಹಿಸುವಿಕೆಯ ಜೊತೆಗೆ ಪ್ರದರ್ಶನಗಳು, ವಿಚಾರಗೋಷ್ಠಿಗಳು, ಚರ್ಚೆ, ಪ್ಯಾನಲ್ ಚರ್ಚೆ ಇತ್ಯಾದಿಗಳ ಮೂಲಕ ಇತರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ. ಜನವರಿ ಒಳಗೆ ಅಜರ್ಬೈಜಾನ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ಬೆಲಾರೂಸ್ನೊಳಗೆ ಇರುವಂತಹ ಭಾರತದ ರಾಯಭಾರ ಕಚೇರಿ, ಸ್ಥಳೀಯ ಚೇಂಬರ್ಗಳು, ಆಹಾರ ಬ್ಲಾಗರ್ಗಳು, ಆಹಾರ ಆಮದುದಾರರು ಮತ್ತು ಸ್ಥಳೀಯ ರೆಸ್ಟೋರೆಂಟ್ಗಳ ಭಾಗವಹಿಸುವಿಕೆಯ ಜೊತೆಗೆ ಸಭೆಗಳನ್ನು ನಡೆಸಿದವು. ಸಿರಿಧಾನ್ಯ ಭಕ್ಷ್ಯಗಳ ಪ್ರದರ್ಶನ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಯಿತು. ಅಬುಜಾದಲ್ಲಿರುವಂತಹ ಭಾರತದ ಹೈಕಮಿಷನ್ ಮತ್ತು ಲಾವೋಸ್ನಲ್ಲಿರುವಂತಹ ಭಾರತದ ದೂತಾವಾಸ 2023 ಜನವರಿ ಒಳಗೆ ಮಿಲ್ಲೆಟ್ ಫುಡ್ ಫೆಸ್ಟಿವಲ್ ಮತ್ತು ಮಿಲ್ಲೆಟ್ ಫುಡ್ ತಯಾರಿಕಾ ಸ್ಪರ್ಧೆಯನ್ನು, ಅಂತಾರಾಷ್ಟೀಯ ಧಾನ್ಯದ ಸ್ಪರ್ಧೆಯನ್ನು ಈ ಜಾಗೃತಿಯ ಭಾಗವಾಗಿ ಆಯೋಜಿಸಿತು. ಈ ಹೈಕಮಿಷನ್ ಆವರಣದೊಳಗೆ ಸಿರಿಧಾನ್ಯಗಳ ಆಹಾರೋತ್ಸವ ನಡೆಯಿತು. ಭಾರತೀಯ ಸಮುದಾಯ ಸೇರಿದಂತೆ ನೈಜೀರಿಯಾದ ಗಣ್ಯರು ಮತ್ತು ಆಹ್ವಾನಿತರಿಗೆ ಅವರು ಈ ಭಕ್ಷ್ಯಗಳನ್ನು ತಯಾರು ಮಾಡುವುದಕ್ಕೆ ಮಳಿಗೆಗಳನ್ನು ಒದಗಿಸುವಂತಹ ಒಂದು ವ್ಯವಸ್ಥೆ ಕೂಡ ಇತ್ತು. ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷ 2023 ಆಚರಣೆ ಮೂಲಕ ಮಿರಾಕಲ್ ಮಿಲ್ಲೆಟ್ಸ್ನ ಮರೆತು ಹೋದ ವೈಭವವನ್ನು ಪುನರುಜ್ಜೀವನಗೊಳಿಸುವುದಕ್ಕೆ ಸಹಯೋಗದ ವಿಧಾನದೊಳಗೆ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ, ಅಂತಾರಾಷ್ಟೀಯ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಹೋಟೆಲ್ಗಳು, ಮಾಧ್ಯಮಗಳು, ಭಾರತೀಯ ಪ್ರತಿನಿಧಿಗಳು, ಸ್ಟಾರ್ಟ್ಅಪ್ ಸಮುದಾಯಗಳು, ನಾಗರಿಕ ಸಮಾಜ ಮತ್ತು ಸಿರಿಧಾನ್ಯ ಮೌಲ್ಯ ಸರಪಳಿಯೊಳಗೆ ಇರುವಂತಹ ಎಲ್ಲರೂ ಮುಂದೆ ಬರುವುದಕ್ಕೆ ಮತ್ತು ಒಗ್ಗೂಡುವುದಕ್ಕೆ ಕರೆ ನೀಡುತ್ತಾ ಇದ್ದಾರೆ. ಸಿರಿಧಾನ್ಯಗಳು G20 ಸಭೆಯ ಒಂದು ಅವಿಭಾಜ್ಯ ಅಂಗವಾಗಿದ್ದು ಒಂದು ವಿಶೇಷ ಅಂತೇಳಿ ಹೇಳಬಹುದು. G20 ಪ್ರತಿನಿಧಿಗಳಿಗೆ ನಿಜವಾದ ಸಿರಿಧಾನ್ಯಗಳ ಸಭೆಯನ್ನು ಉಣಬಡಿಸುವುದರ ಜೊತೆಗೆ ರೈತರು, ರೈತರ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ ಸಮುದಾಯಗಳೊಂದಿಗೆ ಸಂವಾದ ಮಾಡುವಂತಹ ಒಂದು ಅವಕಾಶ ಈ ಸಭೆಯೊಳಗೆ ಮಾಡಿಕೊಡಲಾಗಿದ್ದು ಒಂದು ಅದ್ಭುತವಾದಂತಹ ಒಂದು ಬೆಳವಣಿಗೆ. ಆತ್ಮೀಯರೇ, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳ ಈ ಎರಡೂ ರೈತ ಉತ್ಪಾದಕ ಕಂಪನಿಗಳು ಹೈದರಾಬಾದ್ನಲ್ಲಿರುವಂತಹ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ಸ್ ರಿಸರ್ಚ್ ಹೈದರಾಬಾದ್ ಈ ಸಂಸ್ಥೆಯ ಮಾರ್ಗದರ್ಶನದೊಳಗೆ ಸಂಘಟಿತವಾಗಿ ಕಾರ್ಯನಿರ್ವಹಿಸುತ್ತಾ ಇರುವುದು ವಿಶೇಷ. ಈ ಸಂಸ್ಥೆಯ ರೈತ ಉತ್ಪಾದಕ ಕಂಪನಿಗಳ ಯೋಜನೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಂಗಪ್ಪ ಅವರು ತಮ್ಮ ಸಂತೋಷವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಸಂಗಪ್ಪ, ಕೃಷಿ ವಿಜ್ಞಾನಿ, ಕೃಷಿ ವಿಸ್ತರಣ ಹಾಗೂ ಎಫ್ಪಿಒ ಯೋಜನೆಯ ಮುಖ್ಯಸ್ಥರು, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್. ನಿಮಗೆ ತಿಳಿದಿರುವ ಹಾಗೆ ಅಳಂದ ಭೂತಾಯಿ ಮಿಲ್ಲೆಟ್ಸ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ಬೀದರ್ ಜಿಲ್ಲೆಯ ಹುಲ್ಸೂರ್ನಲ್ಲಿರುವ ಹುಲ್ಸೂರ್ ಮಹಿಳಾ ಕಿಸಾನ್ ಮಿಲ್ಲೆಟ್ಸ್ ಪ್ರೊಡ್ಯೂಸರ್ ಕಂಪನಿ, ಸೊ ಹೀಗೆ ಗಡಿ ಜಿಲ್ಲೆಯಲ್ಲಿರುವ ಈ ಎರಡು ರೈತ ಉತ್ಪಾದಕರ ಸಂಸ್ಥೆಗಳು ಈ ಕಾರ್ಯಚಟುವಟಿಕೆಗಳು ಬೇರೆ ಎಫ್ಪಿಒನಲ್ಲಿ ಕೂಡ ಆಗಬೇಕೆಂದು ನಮ್ಮ ನಿರ್ದೇಶಕರ ಮಂಡಳಿಯ ಆಶೆ. ನಾವು ಅಂದರೆ ಎಫ್ಪಿಒದಿಂದ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಮಾಡಿ ಸಂಸ್ಕರಿಸಿದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರುತ್ತಾ ಇದ್ದೇವೆ. ಜೊತೆಯಲ್ಲಿ ಒಎನ್ಡಿಸಿ ಹಾಗೂ ಜಮ್ ಮಾರುಕಟ್ಟೆಯ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪುತ್ತಿದ್ದು ಇದರಿಂದ ಸಿರಿಧಾನ್ಯಗಳ ಬಗ್ಗೆ ಜನರಿಗೆ ಮಾಹಿತಿ ದೊರೆಯುತ್ತಾ ಇದೆ ಹಾಗೂ ಸಿರಿಧಾನ್ಯಗಳ ಬಳಕೆ ಹೆಚ್ಚಾಗ್ತಾ ಇದೆ. ಮುಂದೆ ನಾವು ನಮ್ಮ ಕಂಪನಿಯ ವತಿಯಿಂದ ಇನ್ನಷ್ಟು ಸಿರಿಧಾನ್ಯಗಳ ಸಂಸ್ಕರಿಸಿದ ಹಾಗೂ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾರುಕಟ್ಟೆಗೆ ತಂದು ನೇರವಾಗಿ ಗ್ರಾಹಕರಿಗೆ ತಲುಪುವುದಲ್ಲದೆ ಸಿರಿಧಾನ್ಯ ಬೆಳೆದಿರುವ ಎಲ್ಲಾ ರೈತರಿಗೂ ಒಳ್ಳೆಯ ಬೆಲೆಯಲ್ಲಿ ಸಿರಿಧಾನ್ಯಗಳನ್ನು ಕೊಂಡುಕೊಳ್ಳುವ ಯೋಜನೆಯನ್ನು ರೂಪಿಸಿದ್ದೇವೆ. ಅನಂತ ಅನಂತ ಧನ್ಯವಾದಗಳು. ಸಿರಿಧಾನ್ಯಗಳ ಮರೆತು ಹೋದ ವೈಭವವನ್ನ ಈ ವರ್ಷಾಚರಣೆಯ ಮೂಲಕ ಮತ್ತೆ ಮುನ್ನೆಲೆಗೆ ತರುವಂತಹ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಒಂದು ಸದೃಢ ವಿಶ್ವವನ್ನ ಕಟ್ಟೋಣ. ಜೈ ಸಿರಿಧಾನ್ಯ, ಜೈ ಕಿಸಾನ್, ಜೈ ವಿಜ್ಞಾನ್. ಇದುವರೆಗೆ ಈ ವರ್ಷ ಆಯೋಜಿಸಲಾಗುವ ಚಟುವಟಿಕೆಗಳ ಕುರಿತು ಮಾಹಿತಿ ಕೇಳಿದಿರಿ. ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಸಿದ್ರಾಯ ಸಾಳುಂಕೆ, ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ಪ್ರುಳಿ. ಸಜ್ಜಿ ಹಾರಕ ಆರೋಗ್ಯಕ್ಕೆ ಪೂರಕ, ಸಾವಿ ಸಜ್ಜಿ ಹಾರಕ ಆರೋಗ್ಯಕ್ಕೆ ಪೂರಕ. ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು, ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು, ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಕಡೆಗಣಿಸದಿರಿ, ಕಡೆಗಣಿಸದಿರಿ. ಇದುವರೆಗೆ ಹಳೆಯವನ್ನು ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಕಿರುಧಾನ್ಯಗಳ ಮಹತ್ವವನ್ನು ಸಾರುವ ವಿಶೇಷ ಸರಣಿ, ಈ ವರ್ಷ ಆಯೋಜಿಸಲಾಗುವ ಚಟುವಟಿಕೆಗಳ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಕಲ್ಲಿನಾಥ್ ಎಸ್ ಹಿರೇಮಠ ಮತ್ತು ಸಂಗಡಿಗರಿಂದ ತತ್ವಪದಗಳು. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ಕೂಡೆ ಸುಗುಣ ತಿಳಿದು ಕೂಡೆ ಸುಗುಣ ದಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಮಾಡಲಿಲ್ಲವೇ. ಜನೆ ಸುಕರ್ಮ ವೃತ್ತಿ ಹರನ ಪೂಜೆ ಶರಣ ಸೇವ್, ಗುರು ಭಜನೆ ಸುಕರ್ಮ ವೃತ್ತಿ ಹರನ ಪೂಜೆ ಶರಣ ಸೇವೆ, ಪರಮ ಸಾತ್ವಿಕ ಗಳ ವಿನಯವ ನ್ಯಹಿತವ ತರ್ಕ ವನಪ ಶಬ್ದವ ಚಲಿತಾರ್ಥ ವನಪ ಶಬ್ದವ ಚಲಿತಾರ್ಥ ವನಗಮ ಕಲ್ಲಿನಾಥ್ ಎಸ್ ಹಿರೇಮಠ್ ಮತ್ತು ಸಂಗಡಿಗರಿಂದ ಇನ್ನೊಂದು ತತ್ವಪದ. ಬೀಸಾನು ಗೋದಿ ಹಸನಾದ ಹಾದಿ ಬೀಸಾನು ಗೋದಿ ಹಸನಾದ ಹಾದಿ ಬೀಸಾನು ಗೋದಿ ಹಸನಾದ ಹಾದಿ ಹಾದಿ ಒಳಗ ಮೂರು ಬೀದಿ ಕಲತಾವಗಳಡಿ ಹಾದಿ ಒಳಗ ಮೂರು ಬೀದಿ ಕಲತಾವಗಳಡಿ ಬೀಸಾನು ಗೋದಿ ಹಸನಾಗಿ ಹಾದಿ ಬೀಸಾನು ಗೋದಿ ಹಸನಾಗಿ ಹಾದಿ ಹಾದಿ ಒಳಗ ಮೂರು ಬೀದಿ ಕಲತಾವಗಳಡಿ ಹಾದಿಯ ನಟ ನಡುವ ಗುಡಿಯಾದ ಗೆಳದಿ ಹಾದಿಯ ನಟ ನಡವ ಗುಡಿಯಾದ ಗೆಳದಿ ಗುಡಿಮೂದ ದೇವರನ ಕೊಯ್ದಾರ ಗೆಳದಿ ಗುಡಿಮುಂದ ದೇವರನ ಕೊಯ್ದಾದ ಗೆಳದಿ ಬೀಸಾನ ಗೋದಿ ಹಸನಾದ ಹಾದಿ ಬೀಸಾನು ಗೋದಿ ಹಸನಾದ ಹಾದಿ ಹಾದಿ ಒಳಗ ಮೂರು ಬೀದಿ ಕಲತಾವಗಳದಿ ಹಾದಿ ಒಳಗ ಮೂರು ಬೀದಿ ಕಲತಾವಗಳದಿ ಬೀಸಾನು ಗೋದಿ Thank you. ಅಡಗಿ ಅಡಗ್ಯಾಗ ಕರಗಡಗಿ ಕೊಯ್ದು ಮಾಡರ ಅಡಗಿ ಅಡಗ್ಯಾಗ ಕರಗಡಗಿ ಕೊಯ್ದು ಮಾಡರ ಅಡಗಿ ಅಡಗ್ಯಾಗ ಕರಗಡಗಿ ಅಡಗಿ ಬಿಟ್ಟು ಗಡಗಿನೆ ಊಡಾರಗಳದಿ ಅಡಗಿ ಬಿಟ್ಟು ಗಡಗಿನೆ ಊಡಾರಗಳದಿ ಪೀಸಾನು ಗೋದಿ ಹಸನಾದ ಹಾದಿ ಪೀಸಾನು ಗೋದಿ ಹಸನಾದ ಹಾದಿ ಹಾದಿ ಒಳಗ ಮೂರು ಬೀದಿ ಕಲತಾವ ಗೆಳದಿ ಹಾದಿ ಒಳಗ ಮೂರು ಬೀದಿ ಕಲತಾವ ಗೆಳದಿ ಪೀಸಾನು ಗೋದಿ ದೇಶಕ್ಕಧಿಕವಾದ ವಾಸುಳ್ಳ ರಾಂಪುರ ದೇಶಕ್ಕಧಿಕವಾದ ವಾಸುಳ್ಳ ರಾಂಪುರ ದೇಶಕ್ಕಧಿಕವಾದ ವಾಸುಳ್ಳ ರಾಂಪುರ ಖಾಸಬಕ್ಕಪ್ಪಯ್ಯ ಹಿಂಗ ಹೇಳ್ಯಾರ ಗೆಳದಿ ಖಾಸಬಕ್ಕಪ್ಪಯ್ಯ ಹಿಂಗ ಹೇಳ್ಯಾರ ಗೆಳದಿ ಬೀಸಾನು ಗೋದಿ ಹಸನಾದ ಹಾದಿ ಬೀಸಾನು ಗೋದಿ ಹಸನಾದ ಹಾದಿ ಹಾದಿ ಒಳಗ ಮೂರು ಬೀದ ಕಲತಾವ ಗೆಳದಿ ಹಾದಿ ಒಳಗ ಮೂರು ಬೀದ ಕಲತಾವ ಗೆಳದಿ ಬೀಸಾನು ಗೋದಿ ಹಸನಾದ ಹಾದಿ ಬೀಸಾನು ಗೋದಿ ಹಸನಾದ ಹಾದಿ ಹಸನಾದ ಹಾದಿ ಹಸನಾದ ಹಾದಿ ಹಸನಾದ ಹಾದಿ ಹಸನಾದ ಹಾದಿ. ಇದುವರೆಗೆ ಕಲ್ಲಿನಾಥ್ ಎಸ್ ಹಿರೇಮಠ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದಿರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 50%. ಬೀದರ್ ಜಿಲ್ಲೆಯೊಳಗ 40%. ರಾಯಚೂರು, ಯಾದಗಿರಿ ಮತ್ತು ಝೈರಾಬಾದ್ಗಳಲ್ಲಿ 45%. ವಿಜಯಪುರ, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 55% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗುವ ನಿರೀಕ್ಷೆ ನಾವು ಮಾಡಬಹುದು. ಹಗುರದಿಂದ ಸಾಧಾರಣ ಮಳೆ ಆಗಬಹುದು, ಕೆಲವೊಂದು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಾಮಾನ್ಯ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಬೊಮ್ಮಸಂದ್ರದ ಹುಸೇನ್ ಸಾಬ್, ಹಸನ್ ಸಾಬ್, ಮಾರ್ತೋಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟ, ಐರಾವಣ ಮೈರಾವಣ ಮೂಡಿಬರುವುದು. ಕೊನೆಯಲ್ಲಿ ಕೃಷಿ ಹಾಡುಗಳು. ಇನ್ನು ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿ. ಕೃಷಿರಂಗ ಪ್ರಸಾರವಾಯಿತು.